ಶ್ರೀ ಜಿಡಿಜಿ ಸಂಸ್ಥೆಯ ಧಾರವಾಡದ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪಿಯು ವಿಜ್ಞಾನ ವಾಣಿಜ್ಯ ಪ್ರವೇಶ ಪ್ರಾರಂಭ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತರಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಕಳೆದ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್. ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ವಸತಿ ಸೌಲಭ್ಯ, ಕೆಸೆಟ್, ಜೆಡಬ್ಲ್ಯೂ, ನೀಟ್ ಪರೀಕ್ಷಾ ತರಬೇತಿ. ಸಂಪರ್ಕಿಸಿ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. 9480209316827758. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. ಪ್ರವೀಣ್, ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ? ನೀನು BJP ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ BJP ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಯೇ ಭರವಸೆ. BJPಗೆ ಮತ ನೀಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ನಾನು ನಿಮ್ಮ ಗದಗ್ ಜಿಲ್ಲೆಯ ಗ್ರಾಮೀಣ ಕುಸ್ತಿ ಪ್ರತಿಭೆ ಭೀಮಾ ಹುಚ್ಚನ್ನರ್ ಮಾಡುವ ನಮಸ್ಕಾರಗಳು. ನನ್ನ ತವರು ಜಿಲ್ಲೆಯ ಎಲ್ಲಾ ಮತದಾರ ಬಾಂಧವರೇ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯು ನಮ್ಮ ಜಿಲ್ಲೆಯಲ್ಲೂ ಜರುಗುತ್ತಿರುವುದು ಸಂತಸದ ವಿಷಯವಾಗಿದೆ. ಬನ್ನಿ, ಎಲ್ಲರೂ ಈ ಶುಭ ಸಂದರ್ಭದಲ್ಲಿ ಸಕ್ರಿಯವಾಗಿ ಭಾಗವಹಿಸೋಣ. ಎಲ್ಲರೂ ನಿರ್ಭೀತಿಯಿಂದ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ಮತ ಚಲಾಯಿಸೋಣ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಡಾಕ್ಟರ್ KP ಗುಂಡಣ್ಣವರ್ ಅವರೊಡನೆ ಸಂದರ್ಶನ. ಸಂದರ್ಶನದಲ್ಲಿ ಮಾತನಾಡುವ ವಿಷಯ ಎರೆಹುಳು ಸಾಕಾಣಿಕೆ. ಅವರನ್ನು ಸಂದರ್ಶಿಸುತ್ತಾರೆ HB ರಾಮಡಗಿ. ಕೇಳುಗರೆ, ಎರೆ ಗೊಬ್ಬರ ತಯಾರು ಮಾಡೋದು, ಎರೆಹುಳು ಸಾಕಾಣಿಕೆ ಮಾಡೋದು, ಇದ್ದಂಥ ಪ್ರದೇಶದೊಳಗೆ ಎರೆಹುಳುಗಳನ್ನು ಬಿಡೋದು, ಅಥವಾ ಎರೆಹುಳು ತಯಾರು ಮಾಡಿದಂಥ ಗೊಬ್ಬರವನ್ನು ಹೊಲಕ್ಕೆ ಹಾಕೋದು, ಇದೆಲ್ಲನೂ ರೈತರು ಮಾಡ್ತಾಯಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾವಯವ ಕೃಷಿಯಲ್ಲಿ ಕೃಷಿ ಮಾಡ್ತಕ್ಕಂಥ ರೈತರು ಎರೆ ಗೊಬ್ಬರದ ಮೊರೆ ಹೋಗ್ತಾರೆ, ತಿಪ್ಪಿ ಗೊಬ್ಬರದ ಮೊರೆ ಹೋಗ್ತಾರೆ. ಹಾಗಾಗಿ ಎರೆ ಗೊಬ್ಬರ, ಇದರ ಮಹತ್ವ ಏನು, ಹೇಗೆ ತಯಾರು ಮಾಡಬೇಕು, ಹೇಗೆ ಗಿಡಗಳಿಗೆ ಹಾಕಬೇಕು, ಅದರಿಂದ ಪೋಷಕಾಂಶ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ, ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಡಾಕ್ಟರ್ KP ಗುಂಡಣ್ಣವರ್ ಅವರು. ಇವರು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಗುಂಡಣ್ಣವರು. ನಮಸ್ಕಾರ ಸರ್. ಈಗ ಎರೆಹುಳು ಅಂತೀವಿ, ಅದರ ಮಹತ್ವ ಏನು, ಯಾಕೆ ಸಾಕಾಣಿಕೆ ಮಾಡಬೇಕು? ಸರ್, ಇತ್ತಿತ್ತಲಾಗಿ ತಮಗೆ ಗೊತ್ತಿದ್ದಂಗೆ ನಾವೆಲ್ಲ ಈಗ ನಮ್ಮ ಬೆಳೆಗಳಿಗೆ ಬರೀ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಬಳಸ್ತಾ ಇದ್ದೇವೆ, ಮತ್ತು ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೇವೆ. ಹೀಗಾಗಿ ನಮ್ಮ ಇದಕ್ಕೂ ಒಂದು ಮುಖ್ಯ ಕಾರಣ ಏನು, ಕೊಟ್ಟಿಗೆ ಗೊಬ್ಬರ ಕಡಿಮೆ ಹಾಕ್ಲಿಕ್ಕೆ ಕಾರಣ ಏನಂದರೆ ನಮ್ಮ ಮನೆಯಲ್ಲಿ ದನಕರುಗಳಿಗಿಲ್ಲ, ಈಗ ನಾವೆಲ್ಲ ಟ್ಯಾಕ್ಟರ್ಗಳನ್ನು ಡಿಪೆಂಡ್ ಆಗಿದ್ದರಿಂದ, ಮತ್ತು ಹೆಚ್ಚಾಗಿ ನಾವು ಈ ವಾಣಿಜ್ಯ ಬೆಳೆಗಳನ್ನು ಹತ್ತಿ ಇಂಥವೆಲ್ಲ ಬೆಳೀತಾ ಇರೋದ್ರಿಂದ ದನಕರುಗಳಿಗೆ ಹಾಕಲಿಕ್ಕೆ ಒಂದು ಮೇವು ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ. ಹಿಂಗಾಗಿ ದನಕರುಗಳನ್ನು ಹಾಕಲಿಕ್ಕೆ ಮೇವಿನ ಒಂದು ಕೊರತೆ ಒಂದು, ಇನ್ನೊಂದು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕೃಷಿ ಕಾರ್ಮಿಕರ ಒಂದು ಕೊರತೆ. ಹೀಗಾಗಿ ಸಾಕಷ್ಟು ರೈತರು ಈ ಜಾನುವಾರು ಸಾಕಣೆಯನ್ನು ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರದ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಅವಲಂಬನ ಮಾಡಿದ್ದರಿಂದ ಈ ಭೂಮಿಯಲ್ಲಿ ಸಾವಯವದ ಅಂಶ ಕಡಿಮೆಯಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕಡಿಮೆ ಸಗಣಿಯನ್ನು ಬಳಸಿ ನಾವು ಅತ್ಯಂತ ಉತ್ಕೃಷ್ಟವಾದ ಹುಳು ಗೊಬ್ಬರವನ್ನು ತಯಾರು ಮಾಡಿ ನಾವು ಬೆಳೆಗಳಿಗೆ ಹಾಕೋದ್ರಿಂದ ಈ ಒಂದು ಕೊಟ್ಟಿಗೆ ಗೊಬ್ಬರ ಕೊರತೆಯಿಂದ ಆಗ್ತಕ್ಕಂತ ಒಂದು ನಷ್ಟವನ್ನ ನಾವು ಈ ಎರೆಹುಳ ಗೊಬ್ಬರ ತಯಾರು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಸಗಣಿಯನ್ನು ಬಳಸಿ ಹೆಚ್ಚು ಕೃಷಿ ಸಾಧ್ಯವನ್ನು ಉಪಯೋಗ ಮಾಡಿಕೊಂಡು ನಾವು ಉತ್ಕೃಷ್ಟ ಪ್ರಮಾಣದ ಎರೆಹುಳ ಗೊಬ್ಬರವನ್ನು ನಾವು ಬೆಳೆಗಳಿಗೆ ಬಳಸೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಹೀಗಾಗಿ ಎಲ್ಲ ರೈತರು ಈ ಕೊಟ್ಟಿಗೆ ಗೊಬ್ಬರಕ್ಕೆ ಪರ್ಯಾಯವಾಗಿ ಸ್ವಲ್ಪ ಪ್ರಮಾಣದ ಒಂದು ಸಗಣಿ ಗೊಬ್ಬರವನ್ನು ಬಳಸಿ ಹೆಚ್ಚು ಗುಣಮಟ್ಟದ ಎರೆಹುಳ ಗೊಬ್ಬರನ್ನ ತಾವೇ ತಯಾರು ಮಾಡಿಕೊಂಡು ಖರೀದಿ ಮಾಡ್ಕೊಂಡು ಬರೋದಕ್ಕಿಂತ ತಾವೇ ತಮ್ಮ ಹೊಲದಲ್ಲಿ ಅಥವಾ ಹಿತ್ತಲದಲ್ಲಿ ಜಾಗ ಇರುತ್ತಲ್ಲ ಅಲ್ಲಿ ತಯಾರು ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಹಾಕುವುದರಿಂದ ರಾಸಾಯನಿಕ ಗೊಬ್ಬರದ ಜೊತೆಗೆ ಹಾಕುವುದರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದು ಸಾಕಷ್ಟು ನಮ್ಮ ಸಂಶೋಧನಾ ಒಂದು ಫಲಿತಾಂಶದಿಂದ ಇದು ದೃಢಪಟ್ಟಿದೆ. ಆದ್ದರಿಂದ ರೈತರು ಎರೆಹುಳ ಗೊಬ್ಬರವನ್ನು ತಾವೇ ಸ್ವತಃ ತಯಾರು ಮಾಡಿ ಬಳಸೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ರೈತರು ಈ ಸಾವಯವ ಕೃಷಿ ಮಾಡುವಂಥವ್ರು ಸಗಣಿ ಗೊಬ್ಬರ ಬಳಸ್ತಾರೆ ಮತ್ತು ತಿಪ್ಪೆ ಗೊಬ್ಬರ ಬಳಸ್ತಾರೆ. ಅನೇಕ ರೀತಿಯ ಸಾವಯವ ಪದಾರ್ಥವನ್ನು ತಮ್ಮದೇ ರೀತಿಯಲ್ಲಿ ಕಳಿಸಿ ಗೊಬ್ಬರ ಮಾಡಿ ಹಾಕ್ತಾರೆ, ಗುಂಡಿಯಲ್ಲಿ ಹಾಕಿ ಕಳಿಸೋದಂಗೆಲ್ಲೂ. ಅದಕ್ಕೂ ಮತ್ತು ಈ ಎರೆ ಗೊಬ್ಬರ ಏನರ ವ್ಯತ್ಯಾಸ ಇರುತ್ತೆ? ಸಾಕಷ್ಟು ವ್ಯತ್ಯಾಸ ಇದೆ. ನಾವು ಈ ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರವನ್ನು ತುಲನಾತ್ಮಕವಾಗಿ ಒಂದು ವಿಶ್ಲೇಷಣೆ ಮಾಡಿದಾಗ ಈ ಕೆಲವೊಂದು ಪೋಷಕಾಂಶಗಳು ಕೊಟ್ಟಿಗೆ ಗೊಬ್ಬರಕ್ಕಿಂತ ಜಾಸ್ತಿಯಾಗಿ ನಮ್ಮ ಈ ಎರೆಹುಳ ಗೊಬ್ಬರದಲ್ಲಿ ಕಂಡು ಬಂದವು. ಪೋಷಕಾಂಶಗಳಿರ್ಬೋದು, ಲಘು ಪೋಷಕಾಂಶಗಳು ಇರ್ಬೋದು, ಕೆಲವೊಂದಿಷ್ಟು ಸೂಕ್ಷ್ಮ ಜೀವಾಣುಗಳು, ಬೆಳೆವರ್ಧಕಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಒಂದು ಎರೆಹುಳ ಗೊಬ್ಬರದಲ್ಲಿ ಕಂಡು ಬಂದಿದ್ದರಿಂದ ಈ ಒಂದು ಎರೆಹುಳ ಗೊಬ್ಬರ ಅತ್ಯಂತ ಉತ್ಕೃಷ್ಟ ಅಂತ ದೃಢಪಟ್ಟಿದೆ. ಯಾಕಂದರೆ ಈ ಎರೆಹುಳ ಅನ್ನೋದು ಒಂದು ರೈತನ ಮಿತ್ರ ಅಂತ ನಾವು ಕರಿತೇವೆ. ಈ ಒಂದು ಎರೆಹುಳ ಈ ನಮ್ಮ ತ್ಯಾಜ್ಯ ವ್ಯವಸ್ಥೆಗಳನ್ನು ತನ್ನ ದೇಹದಲ್ಲಿ ವಿಘಟಿಸಿ ಅಂದರೆ ಜೀರ್ಣಗೊಳಿಸಿ ಅದರ ಹಿಕ್ಕೆ ರೂಪದಲ್ಲಿ ಹೊರಗೆ ಹಾಕ್ತದೆ. ಅದಕ್ಕೆ ನಾವು ಎರೆಹುಳ ಗೊಬ್ಬರ ಅಂತೀವಿ. ಇದ್ರ ಜೊತೆಗೆ ಅದು ಸಾಕಷ್ಟು ಸೂಕ್ಷ್ಮ ಜೀವಾಣುಗಳನ್ನು ಪೋಷಕಾಂಶಗಳನ್ನು ಅದು ಅದಕ್ಕೆ ಬೆರೆಸ್ತೈತಿ ತನ್ನ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಮೂಲಕ. ಹೀಗಾಗಿ ಆ ಹಿಕ್ಕೆ ಅಂತ ನಾವೇನು ಕರಿತೀವಿ ಅದೇ ಎರೆಹುಳ ಗೊಬ್ಬರ. ಅದು ಸಾಕಷ್ಟು ನಮ್ಮ ಈ ಕೊಟ್ಟಿಗೆ ಗೊಬ್ಬರಕ್ಕಿಂತ ಹೆಚ್ಚು ಒಂದು ಉತ್ಕೃಷ್ಟ ಪೋಷಕಾಂಶಯುಕ್ತ ಇರ್ಬೋದು ಅಥವಾ ಬೆಳೆವರ್ಧಕ ಟಾನಿಕ್ ಅಂತ ನಾವು ಹೇಳ್ತೀವಿ ಅವೆಲ್ಲ ಅಂಶಗಳು ಅದರಲ್ಲಿ ಇರೋದ್ರಿಂದ ಈ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಈ ಕಾಂಪೋಸ್ಟ್ ಗೊಬ್ಬರ ಇರೋದಕ್ಕಿಂತ ಇದು ಉತ್ತಮ ಅಂತ ಸಾಕಷ್ಟು ಒಂದು ಸಂಶೋಧನೆ ಮೂಲಕ ಇದು ದೃಢಪಟ್ಟಿದೆ. ಎಷ್ಟು ಪ್ರಮಾಣದಲ್ಲಿ ಈಗ ನೋಡಿ, ಸಾಮಾನ್ಯವಾಗಿ ಒಂದು 0.5-0.8 1% ಒಳಗೆ ನಾವು ಸಾರಜನಕ ರಂಜಕ ಪೊಟ್ಯಾಸ್ ಇದ್ರೆ ಇದು 1%ಗಿಂತ ಜಾಸ್ತಿ ಇರುತ್ತೆ. ಆದರೆ ಲಘು ಪೋಷಕಾಂಶಗಳು ಸಾಕಷ್ಟು ಇದರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಕಂಪೇರ್ ಮಾಡಿದಾಗ ಇದರಲ್ಲಿ ಜಾಸ್ತಿ ಇರ್ತವೆ. ಒಂದು 2-3 ಪಟ್ಟು ಜಾಸ್ತಿ ಆಗುತ್ತೆ? ಹೌದೌದು, 1-2-3 ಪಟ್ಟು ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಬೆಳೆವರ್ಧಕಗಳು ಅಂತ ನಾವು ಬೆಳೆ ಪ್ರಚೋದಕಗಳು ಅಥವಾ ಬೆಳೆವರ್ಧಕಗಳು ಇರ್ತಾವೆ. ಮತ್ತು ಸಾಕಷ್ಟು ಸೂಕ್ಷ್ಮ ಜೀವಾಣು, ಶಿಲೀಂಧ್ರ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಆಕ್ಟಿನೋಮೈಸಿಟಿಸ್ ಅಂತ ಕರಿತಾವೆ, ಅವೆಲ್ಲ ನಮ್ಮ ಬೆಳೆಗಳಿಗೆ ಬೆಳವಣಿಗೆ ಭಾಳ ಉಪಯುಕ್ತವಾದಂಥ ಒಂದು ಸೂಕ್ಷ್ಮ ಜೀವಾಣುಗಳು. ಅವು ಈ ಒಂದು ನಮ್ಮ ಎರೆಹುಳ ಗೊಬ್ಬರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದವು ಅಂತ ಹೇಳ್ಬೋದು. ಯಾಕಂದರೆ ಇದು ನಮ್ಮ ಒಂದು ಅತ್ಯಂತ ಸುಸಜ್ಜಿತ ಒಂದು ಪದ್ಧತಿಯಿಂದ ನಾವು ಬೆಳೆಸೋದ್ರಿಂದ ಎರೆಹುಳ ಗೊಬ್ಬರವನ್ನು. ಆದರೆ ಸರ್ವೇ ಸಾಮಾನ್ಯವಾಗಿ ಇಂಥ ಒಂದು ಅಂಶಗಳು ಜಾಸ್ತಿ ಇರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಎರೆ ಗೊಬ್ಬರ ಅಥವಾ ಎರೆಹುಳು, ಎರೆಹುಳು ನಮ್ಮ ಹೊಲದಲ್ಲೇ ಇರ್ತವೆ, ಮಳೆ ಬಂದಾಗ ಮ್ಯಾಲೆ ಬರ್ತವೆ, ನಾವೇ ನಮ್ಮ ಹೊಲದಾಗ ನೋಡಿವಿ, ತಿಪ್ಪೆಯಾಗಿ ನೋಡಿವಿ ಅಂತೇಳಿ ಅಂತಿರ್ತಾರೆ. ಇಲ್ಲಿ ಗೊಬ್ಬರ ತಯಾರು ಮಾಡಬೇಕಾದ್ರೆ ಇಂಥ ಹುಳನೇ ಬೇಕು, ಇದೇ ತಳಿನೇ ಬೇಕು ಅಂತ ಹಂಗೇನು ಇರ್ತಾ? ಹೌದೌದು, ನಾವು ಬೇರೆ ಬೇರೆ ಎರೆಹುಳು ತಳಿಗಳನ್ಬೋದು ಅಥವಾ ಬಗೆಗಳನ್ನು ನಾವು 3 ಥರ ಎರೆಹುಳು ತಳಿ ಹುಳುಗಳ ಒಂದು ತಳಿಯನ್ನು ಬಳಸ್ತಾ ಇದ್ದೀವಿ. 1 ಯುಡ್ರಿಲಸ್ ಅಂತ ಒಂದು ತಳಿ, ಅದು ಆಫ್ರಿಕಾದಿಂದ ನಾವು ಆಮದು ಮಾಡಿಕೊಂಡಂಥ ತಳಿ. ಸಾಮಾನ್ಯವಾಗಿ ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈಗ ನಾವು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀವಿ, 90%-90%ರಷ್ಟು ಎರೆಹುಳು ಗೊಬ್ಬರ ಈ ಒಂದು ಯುಡ್ರಿಲಸ್ ಯೋಜನೆ ಅನ್ನೋ ಒಂದು ತಳಿಯಿಂದ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಐಸಿನಿಯಾ ಅಂತ ಒಂದಿದೆ ಮತ್ತು ಪೆರೋನಿಕ್ಸ್ ಎಕ್ಸ್ಕವೇಟರ್ಸ್ ಅಂತ ಒಂದಿದೆ. ಇವು ಹೆಚ್ಚಾಗಿ ಐಸಿನಿಯಾ ಮತ್ತು ಪೆರೋನಿಕ್ಸ್ ಈ ಪ್ರಾಣಿಗಳ ಹಿಕ್ಕಿಗಳನ್ನು ಬಳಸುವಲ್ಲಿ ಹೆಚ್ಚಿನ ಈ ಆಡಿನ ಹಿಕ್ಕಿ, ಕುರಿ ಹಿಕ್ಕಿ ಇಂಥವು ಬಳಸಲ್ಲಿ ಈ ಎರೋನಿಕ್ಸು ಮತ್ತು ಐಸಿನಿಯಾನ ನಾವು ಬಳಸ್ತೇವೆ. ಪೆರೋನಿಕ್ಸ್ ಮತ್ತು ಐಸಿನಿಯಾವನ್ನು ಬಳಸ್ತಿದ್ದೀವಿ. ಬಟ್ ಕೃಷಿ ತ್ಯಾಜ್ಯ ನಮ್ಮ ಈ ದನಗಳ ಒಂದು ಸಗಣಿಯನ್ನು ಬಳಸಿ ನಾವೇನು ಈ ಗೊಬ್ಬರ ತಯಾರು ಮಾಡ್ತೀವಿ, ಅಲ್ಲಿ ಯುಡ್ರಿಲಸ್ ಅನ್ನೋ ಹುಳನ್ನು ನಾವು ಬಳಸ್ತಾ ಇದ್ದೇವೆ. ಇದು ಹೆಚ್ಚು ಕನ್ವರ್ಷನ್ ರೇಟ್ ಜಾಸ್ತಿ ಇದೆ. ಅಂದರೆ ಪರಿವರ್ತನೆ ಮಾಡೋದು, ಕೃಷಿ ತ್ಯಾಜ್ಯವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ತ್ಯಾಜ್ಯವನ್ನು ತಿಂದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗೊಬ್ಬರವನ್ನು ಉತ್ಪಾದನೆ ಮಾಡುವ ಶಕ್ತಿ ಯುಡ್ರಿಲಸ್ ಯೋಜನೆಯಾಗಿದೆ ಆ ಒಂದು ತಳಿಗೆ. ಮತ್ತು ಇದು ಹೆಚ್ಚಾಗಿ ಕೃಷಿ ತ್ಯಾಜ್ಯ ಮತ್ತು ಸಗಣಿಯನ್ನು ಮಾತ್ರ ತಿಂತೀವಿ, ಮತ್ತು ಕೇವಲ ಒಂದು ಭೂಮಿಯ ಮೇಲ್ಮಟ್ಟ ಒಂದು 6-8 ಇಂಚ್ ಮಾತ್ರ ಇದು ಜೀವಿಸ್ತೈತಿ, ಅದಕ್ಕಿಂತ ಕೆಳಗೆ ಹೋಗಲ್ಲ. ಕೆಲವೊಂದಿಷ್ಟು ಬೇರೆ ಬೇರೆ ತಳಿಗಳದಾವೆ, ಅವು 1 ಮೀಟರ್ನ ಆಳಕ್ಕೆ ಹೋಗ್ತವೆ. ನೀವಂದ್ರೆ ಈಗ ಮಳಿ ಬಂದು ಹೊತ್ತಿನ ಮ್ಯಾಲೆ ಬರ್ತಾವಂದ್ರೆ ಅವು ನಮ್ಗೆ ಉಪಯೋಗ ಆಗಂಗಿಲ್ಲ. ಅವು ಕೃಷಿ ತ್ಯಾಜ್ಯವನ್ನು ತಿಂದು ಗೊಬ್ಬರ ಮಾಡುವಂಥ ಹುಳುಗಳಲ್ಲ. ಅವು ಒಂಥರ ನಿಸರ್ಗದ ನೇಗಿಲು ಅಂತ ನಾವೇನು ಕರಿತಾ ಇದ್ದೀವಿ. ಎರಡರಿಂದ ಮೂರು ಭೂಮಿ ಉಳುಮೆ ಮಾಡೋಂಥವು, ಅವು ಗೊಬ್ಬರ ಮಾಡೋಂಥವಲ್ಲ. ಅವು ಮಣ್ಣನ್ನು ಖನಿಜ ವಸ್ತುಗಳನ್ನು ಅಥವಾ ರಾತ್ರಿ ಹೊತ್ತಿನ ಮೇಲೆ ಬಂದು ಕೆಲವೊಂದಷ್ಟು ಈ ತ್ಯಾಜ್ಯ ವಸ್ತುಗಳನ್ನು ತೊಗೊಂಡು ತಿಂದು ಕೆಳಗೆ ಹೋಗ್ತವೆ. ಬಟ್ ಭೂಮಿಯ ಮೇಲ್ಪದರದೊಳಗೆ ಇದ್ದು ನಾವು ಹಾಕಿದಂಥ ಕೃಷಿ ತ್ಯಾಜ್ಯ ಮತ್ತು ಸಗಣಿ ಇರ್ಬೋದು, ಇನ್ನಿತರೆ ಹೆಸರೆಲೆ ಗೊಬ್ಬರ ಇರ್ಬೋದು, ಇವನ್ನ ತಿಂದು ಗೊಬ್ಬರ ಮಾಡೋಂಥವು ಯಾವುದಾದ್ರೂ ಹುಳುಗಳಿದ್ರೆ ಇವು ಮೂರು ಬಗೆಯ ಹುಳುಗಳು, ಐಚಿನಿಯ, ಪೆರೋನಿಕ್ಸ್ ಮತ್ತು ಯುಡ್ರಿಲಸ್. ಅದರಲ್ಲೇ ಯುಡ್ರಿಲಸ್ ಅನ್ನೋದು ನಮ್ಮ ಕೃಷಿ ತ್ಯಾಜ್ಯ ಮತ್ತು ಸಗಣಿ ಮಿಶ್ರಣವನ್ನು ಸಂಪೂರ್ಣವಾಗಿ ತಿಂದು ಅರಗಿಸಿ ಗೊಬ್ಬರ ಮಾಡುವಂಥ ಶಕ್ತಿ ನಮ್ಮ ಯುಡ್ರಿಲಸ್ ಯೋಜನೆಯಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಯುಡ್ರಿಲಸ್ ಯೋಜನೆ ಇರ್ಬೋದು, ಅಶಿನ ಇರ್ಬೋದು, ಪೆರೋನಿಕ್ಸ್ ಇರ್ಬೋದು, ಇವುಗಳು ಆಳಕ್ಕೆ ಇಳಿಯಂಗಿಲ್ಲ, ಇವು ಮೇಲ್ಪದರದೊಳಗೆ ಇರ್ತಾವೆ. ಸಾಧ್ಯ ಮಟ್ಟಿ ಕೃಷಿ ತ್ಯಾಜ್ಯ ಇರ್ಬೋದು ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ತಿಂದು ಬದುಕ್ತಾವೆ. ಹೀಗಾಗಿ ಈ ಮೂರು ಪ್ರಮುಖವಾಗಿ ನಾವು ಬಳಸ್ತಾ ಇದ್ದೇವೆ ಈಗ ಎರಡು ಗೊಬ್ಬರ ತಯಾರಿಕೆ. ತ್ಯಾಜ್ಯದ ಬಗ್ಗೆ ಹೇಳ್ತಾ ಇದ್ರಿ, ಎಂತೆಂಥ ತ್ಯಾಜ್ಯವನ್ನು ಬಳಸಬೇಕು? ಎಂಥದಂದರೆ ನಮ್ಮ ಭಾರತ ವೈವಿಧ್ಯ ಒಂದು ವಾತಾವರಣ ಅಥವಾ ಮಣ್ಣನ್ನು ಹೊಂದಿದಂಥ ಒಂದು ದೇಶ, ಸಮೃದ್ಧ ದೇಶ. ಇಲ್ಲಿ ನಾವು ಎಲ್ಲ ಬೆಳೆಗಳನ್ನು ಬೆಳಿತೀವಿ, ತರಕಾರಿ ಇರ್ಬೋದು, ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳು, ಅರಣ್ಯ, ಎಲ್ಲ ಕೃಷಿ ತ್ಯಾಜ್ಯಗಳು, ಹತ್ತಿ ಕಟ್ಟಿಗೆ, ಹತ್ತಿ ಬಿಡಿಸೋ ಮೇಲೆ ಹತ್ತಿ ಕಟ್ಟಿ ಬಿಡ್ತಿಲ್ಲ ಅದೇ ಇರ್ಬೋದು, ಗೋವಿನ ಜೋಳ ದಂಟು ಅಂತ ಕರಿತೀವಿ ಅದೇ ಇರ್ಬೋದು, ಈ ಸೋಯಾಬೀನ್ ಅಥವಾ ಹಳೆ ಹೊಟ್ಟು ಅಂತ ಕರಿತೀವಿ, ದನಗಳಿಗೆ ಹಾಕಿ ಉಳಿದು ಎಲ್ಲ ಸ್ವಲ್ಪ ಕೊಳತಂಗ ಇರ್ತದಲ್ಲ ಅಂಥದ್ದು. ಮತ್ತು ಹಸಿರು ಕಳೆಗಳು, ಕಳೆಗಳೇನಾದರೂ ಇದ್ದರೆ ಅಂಥ ಕಳೆಗಳನ್ನು ನಾವು ಬಳಸ್ಬೋದು. ಮತ್ತು ಇವು ಅರಣ್ಯ ಪ್ರದೇಶನ ಸಮೀಪಿದ್ರೆ ಅಲ್ಲಿ ಭಾಳಷ್ಟು ಎಲೆಗಳು ಬಿದ್ದಿರ್ತಾವೆ, ಆ ಎಲೆಗಳನ್ನು ತೊಗೊಂಬಂದು ಕೂಡ ನಾವು ಈ ಒಂದು ಎರೆಹುಳು ಗೊಬ್ಬರಕ್ಕೆ ಉತ್ಪಾದನೆ ಮಾಡಲಿಕ್ಕೆ, ನಾವು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ಅವುಗಳನ್ನೆಲ್ಲ ನಾವು ಬಳಸ್ಬೋದು. ಹೀಗಾಗಿ ಕೃಷಿ ತ್ಯಾಜ್ಯ ಇರ್ಬೋದು. ಇನ್ನೊಂದು ಒಂದು ಮುಖ್ಯವಾದ ಅಂಶ ಅಂದರೆ ಬರೀ ಕೃಷಿ ತ್ಯಾಜ್ಯದಿಂದ ಮಾತ್ರ ನಾವು ಎರೆಹುಳು ಗೊಬ್ಬರ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಕಡಿಮೆ 10-15% ಸಗಣಿಯನ್ನು ಹಾಕಲೇಬೇಕು. ಈಗ ನಮ್ಮ ಜಾನುವಾರುಗಳ ಏನು ಸಗಣಿ ಹೆಚ್ಚಾಗಿ ಒಳ್ಳೆಯದಪ್ಪ ಅಂದರೆ ಆಕಳು ಮತ್ತು ಎಮ್ಮೆ ಅಥವಾ ಎತ್ತಿನ ಒಂದು ಸಗಣಿಯನ್ನು ಹಾಕೋದು ಭಾಳ ಮುಖ್ಯ. ಸ್ವಲ್ಪ ಪ್ರಮಾಣ ಕುರಿ ಮತ್ತು ಆಡಿನ ಹಿಕ್ಕಿಯನ್ನು ಕೂಡ ನಾವು ಬಳಸ್ಬೋದು. ಮತ್ತು ನಾವು ಪ್ರಮುಖವಾಗಿ ಒಂದು 10-15% ಈ ಸಗಣಿಯನ್ನು ಹಾಕೋದು ಭಾಳ ಮುಖ್ಯ. ಅಂದ್ರೆ ಮಾತ್ರ ನಾವು ಉತ್ಕೃಷ್ಟ ಪ್ರಮಾಣದ ಒಂದು ಎರೆಹುಳು ಗೊಬ್ಬರವನ್ನು ಈ ತಳಿಗಳನ್ನು ಬಳಸಿ, ಎರೆಹುಳು ಹುಳುಗಳನ್ನು ಬಳಸಿ ನಾವು ಎರೆಹುಳು ಗೊಬ್ಬರವನ್ನು ತಯಾರು ಮಾಡಬಹುದು. ಅಂದರೆ 1 ಟನ್ನಷ್ಟು ನಾವು ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೀವಿ ಅಂದರೆ 15-20 ಬುಟ್ಟಿ ಸಗಣಿ ಇರಲೇಬೇಕು. ಇರಲೇಬೇಕು. ಅದಕ್ಕೆ ಯಾವ ಸಾಮಾನ್ಯವಾಗಿ ಯಾರಿಗೆ ಆಸಕ್ತಿ ಇರ್ತೈತಿ ಎರೆಹುಳು, ಕನಿಷ್ಠ 1 ಆಕಳನಾದರೂ ಅವರು ಸಾಕಬೇಕು ಇದಕ್ಕಾಗಿ. ಅದು ಜವಾರಿ ಆಕಳ ಕಟ್ಟಿದರೆ ಒಳ್ಳೆಯದು ಅಂತ ನಮ್ಮ ಒಂದು ಅನಿಸಿಕೆ. ಹಂಗಾಗಿ ಯಾರು ಎರೆಹುಳು ಗೊಬ್ಬರ ಮಾಡ್ತೀವಂತಾರ ಕನಿಷ್ಠ 1 ಆದರೂ ಅವರು ಮನೆಯೊಳಗೆ 1 ಆಕಳ ಸಾಕೋದು ಉತ್ತಮ ಅಂತ ನಮ್ಮ ಒಂದು ಅಭಿಪ್ರಾಯ. ಇನ್ನು ಗೊಬ್ಬರ ತಯಾರು ಮಾಡಬೇಕಾಗಿತ್ತು ಅಂದರೆ ಬೇರೆ ಬೇರೆ ರೀತಿಯ ಗೊಬ್ಬರವನ್ನು ಗುಂಡಿಗಳನ್ನು ತೋಡ್ತಾ ಇರ್ತೀವಿ, ಅಥವಾ ಕೆಲವೊಂದು ಸಣ್ಣ ಭೂಮಿ ಮೇಲೆ ಮಾಡ್ತಾರೆ, ಕೆಲವೊಂದು ಸಣ್ಣ ಒಂದು ಗುಂಡಿ ತೊಳು ಒಳಗಡೆ ಮಾಡ್ತಾರೆ. ಇಂಥವೆಲ್ಲ ಯಾವ್ಯಾವ ಪದ್ಧತಿ ಬೆಸ್ಟು ಮತ್ತು ಎಲ್ಲೆಲ್ಲಿ ಎಂತ ಆಯ್ಕೆ ಮಾಡ್ಕೊ? ಹಾಂ, ಒಳ್ಳೆಯ ಪ್ರಶ್ನೆ ಕೇಳಿದರೆ, ಈಗ ನಾವು ಹೆಚ್ಚು ಮಳೆಯ ಪ್ರದೇಶ ಬರುವಲ್ಲಿ ನಾವು ಭೂಮಿ ಮೇಲ್ಪಟ್ಟದಲ್ಲಿ ಒಂದು ದೋಣಿ ಆಕಾರದಲ್ಲಿ ಇಟ್ಟಂಗಿ ಅಥವಾ ಪರ್ಶಿಕಲ್ಲು ಅಂತಕೊಂಡು ದೋಣಿ ಆಕಾರದಲ್ಲಿ ಒಂದು ಅಳತೆ ಇದೆ. ಅದಕ್ಕೆ ಏನಪ್ಪ ಅಂದ್ರೆ 1 ಮೀಟರ್ ಅಗಲ, ಕನಿಷ್ಠ 10 ಮೀಟರ್ ಉದ್ದ, 1.6-0.75 ಒಂದು ಎತ್ತರ, ಮೀಟರ್ ಎತ್ತರ. ಆ ಒಂದು ಅಳತೆಯಲ್ಲಿ ನಾವು ದೋಣಿ ತಯಾರು ಮಾಡಿಕೊಂಡು ಎಲ್ಲಿ ಹೆಚ್ಚಿನ ಮಳೆಯ ಪ್ರದೇಶ ಇರುತ್ತೆ, ಮಳೆ ಬರುವ ಪ್ರದೇಶಗಳು, ಅಲ್ಲಿ ನಾವು ಭೂಮಿಯ ಮೇಲ್ಪಟ್ಟದಲ್ಲಿ, ಅದು ಎತ್ತರ ಪ್ರದೇಶದಲ್ಲಿ, ನೀರು ನಿಲ್ಲುವಂಥ ಜಾಗದಲ್ಲೆಲ್ಲ ಎತ್ತರ ಪ್ರದೇಶದಲ್ಲಿ ಆ ಥರ ಒಂದು ದೋಣಿ ಆಕಾರ ಮಾಡಿ ನಾವು ಸಿದ್ಧ ಮಾಡ್ಕೋ, ಗುಂಡಿಗಳನ್ನು ಸಿದ್ಧ ಮಾಡ್ಕೋಬೋದು. ಇನ್ನು ಕಡಿಮೆ ಮಳೆ ಪ್ರದೇಶ, ಮಳೆ ಆಗುವ ಪ್ರದೇಶ, ಬಿಜಾಪುರ ಈ ಕಡೆ, ನಮ್ಮ ಧಾರವಾಡ ಆದರೂ ನಡೆಯುತ್ತೆ ಈ ಕಡೆ, ಬಳ್ಳಾರಿ ರಾಯಚೂರು, ಭೂಮಿಯೊಳಗೆ ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗೋಂಥ ಒಂದು ಪದ್ಧತಿ. ಭೂಮಿಯೊಳಗೆ ತೆಗ್ದು ತೊಡಬೇಕು, ಅದು ಕುಣಿ ತೊಡೋದಂತ ನಾವು ಅಂತೀವಿ. 1 ಮೀಟರ್ ಉದ್ದ ಬೇಕಾದ್ರೆ, 1 ಮೀಟರ್ ಆಳ, 1-5-10 ಮೀಟರ್ ಉದ್ದ, ನಮಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಉದ್ದ ಮಾಡ್ಕೋಬೋದು. ಬಟ್ ಅಗಲ ಮಾತ್ರ ಸಾಮಾನ್ಯ 1 ಮೀಟರ್ ಇದ್ದರೆ ಅದು ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆಯಿಂದ ನಾವು ಹುಳಗಳನ್ನು ಆರಿಸ್ಲಿಕ್ಕೆ ಬಿಡಲಿಕ್ಕೆ, ನಾಳೆ ಗೊಬ್ಬರ ನಾವು ಕಟಾವು ಮಾಡೋದು ಕೊಯ್ಲು ಮಾಡೋಕ್ಕೆ ಅನುಕೂಲಕ್ಕೈತಿ. ಆಳ ನಾವು ಭಾಳ ಅಂದ್ರೆ 2-3 ಫೂಟ್ ಅಷ್ಟೇ ಅಂತ ಹೇಳ್ತೀವಿ. ಭಾಳ ಆಳ ಮಾಡಿದ್ರೆ ಏನಾಕೈತಿ, ಅಲ್ಲಿ ಒಂದು ತಾಪಮಾನ ನೀವು ನೋಡಿರ್ಬೋದು, ತಿಪ್ಪಿಯೊಳಗೆ ನೀವು ಕೈಟ್ರೆ ಸುಡ್ತಿರ್ತೈತೆ ಹಂಗೆ, ಆ ಥರ ಕಾವು ಜಾಸ್ತಿ ಆಗಬಾರ್ದು, ಕಾವು ಜಾಸ್ತಿ ಆಯ್ತು ಹುಳ ಸಾಯ್ತಾವೆ. ಅದಕ್ಕೋಸ್ಕರ ಆಳ ಭಾಳ ಇರ್ಬೋದು, 2-2.5 ಫೂಟ್ ಆಳ ಇರಬೇಕು. ಇವನ್ ನಾವು ಭೂಮಿ ಮೇಲೆ ದೋಣಿ ಆಕಾರದಲ್ಲಿ ಏನು ಇಟ್ಟಂಗಿ ಅಥವಾ ಪರ್ಶಿಕಲ್ ಕಟ್ಟಿ ಅನ್ಬೋದು, ಅಲ್ಲಿ ಕೂಡ ಆಳ ಎತ್ತರ ಎತ್ತರ 2-2.5 ಫೂಟ್ ಇರಬೇಕು ಅಂತ ಹೇಳ್ತೇವೆ. ಇವು ಸಾಮಾನ್ಯವಾಗಿ ಬಳಕೆ ಆಗುವಂಥ ಪದ್ಧತಿಗಳು. ಎಲ್ಲೆಲ್ಲಿ ಅನುಕೂಲಕ್ಕೆ ತಕ್ಕಂಗೆ, ಈಗ ಒಂದು ಸ್ವಲ್ಪ ಸ್ಥಿತಿವಂತರು ಜಾಸ್ತಿ ಇದ್ದರೆ ಅದನ್ನು ಏನು ಮಾಡ್ತಾರೆ, ಚೆಂದಾಗೆಲ್ಲ ಮೇಲೆ ಸಿಮೆಂಟ್ ಎಲ್ಲ ಮಾಡಿ ಒಳ್ಳೆ ಪಕ್ಕ ಆಯತಾಕಾರದಲ್ಲಿ ಮಾಡ್ಕೊತಾರೆ. ಬಟ್ ಸ್ವಲ್ಪ ಇದ್ದಿದ್ದೊಳಗೆ ನಾವು ಕಡಿಮೆ ಖರ್ಚು ಮಾಡ್ಕೋಬೇಕು ಅಂದರೆ ನೆಲದೊಳಗೆ ತೆಗ್ದು ತೋಡಿ ಅದು ಎತ್ತರ ಪ್ರದೇಶದಲ್ಲಿ ಎಲ್ಲಿ ನೀರಿನ ಒಂದು ನಿಲ್ಲದಲ್ಲಿ ಅಂತಲ್ಲಿ ಮಾಡಬೇಕು. ಮತ್ತು ಮ್ಯಾಲೆಲ್ಲ ಸ್ವಲ್ಪ ಮಳೆ ಬರದಂಗೆ ಮಳೆ ಹನಿ ನೀರು ಚಪ್ರ ಹಾಕೋಬೇಕು. ನೀವು ತಗಡಿಂದ ಹಾಕೋದು ಅಥವಾ ಪಾಲ್ತಿನ್ ಶೀಟ್ ಆದರೂ ಹಚ್ಚಿ ಬಿಸಿಲು ಮತ್ತು ಮಳೆಗೆ ಆ ಮಡಿಗಳ ಮೇಲೆ ಮಡಿ ಅಂತ ಕರಿತೀವಿ ಅದ್ರ ಮೇಲೆ ಬಿಡದಂಗೆ ನೋಡ್ಕೋಬೇಕು. ಇದೆಲ್ಲ ಪದ್ಧತಿಗಳು. ಇಷ್ಟೆಲ್ಲ ಮಾಡಿದಾಗ ಗುಂಡಿ ತುಂಬಬೇಕು, ಯಾವುದು ಹೆಂಗೆ ಹಂತ ಹಂತವಾಗಿ ತುಂಬ್ಕೊಂತ ಬರಬೇಕು ಹೇಗೆ? ಹೌದು ಅಂತ ನಮ್ಮಲ್ಲಿರ್ತಕ್ಕಂಥ ಈ ತ್ಯಾಜ್ಯ ವಸ್ತುಗಳು ಯಾವ ರೀತಿ ಅದಾವೆ ಮೊದಲು ನಾವು ಬೇರ್ಪಡಿಸ್ಕೋಬೇಕು. ಈಗ ಒಂದು ಏನೋ ತ್ವಾಟ ಪಟ್ಟಿರ್ತೈತೆ ನಮ್ಮದು, ತೆಂಗಿನ ತ್ವಾಟ ಇರ್ತೈತೆ, ಅಲ್ಲಿ ಗರಿಗಳು ಬೀಳ್ತಿರ್ತಾವೆ. ಆ ಗರಿಗಳು ಏನು ನಡುವಿನ ದಿಂಡನ್ನು ನಮಗೆ ಕರಿತೀವಲ್ಲ ಅದು ಭಾಳ ಗಟ್ಟಿ ಇರ್ತೈತೆ, ಅದನ್ನು ತುಂಡು ಮಾಡಿ ಬೇಗ ಕಳೆಯಲ್ಲ, ಅದು ಬೇಗ ಕಳೆಯಲ್ಲ ಅಂತ ಒಂದು ತುಂಡು ಮಾಡಿ ಏನು ಮಾಡಬೇಕು ಅಂತ ಸ್ವಲ್ಪ ಕಳೀಲಿಕ್ಕೆ ಬಿಡಬೇಕು. ಅದಕ್ಕೆ ಆಕಳದ ಸಗಣಿ ಅಥವಾ ಮೂತ್ರನ ನೀರೊಳಗೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ಸಿಂಪಡಣೆ ಮಾಡಿದ್ರೆ ಅದು ಸಾಮಾನ್ಯವಾಗಿ ಒಂದು ತಿಂಗಳದೊಳಗೆ ಅದು ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗೈತೆ. ಕಾಯಿ ಸಿಪ್ಪೆ ಅವೆಲ್ಲ ಎಲ್ಲ ಸಿಂಪೆ ಅಥವಾ ಹತ್ತಿ ಕಟ್ಟಿಗೆ ದಪ್ಪನ ಹತ್ತಿ ಕಟ್ಟಿಗೆ ಡಿಶೆ ನಮ್ಮ ಬೀಟೆ ಹತ್ತಿ ಕಟ್ಟಿಗೆ ನಾವು ಕಟ್ಟಿಗೆ ದಪ್ಪಿದ್ವು ಅಂದ್ರೆ ಜಲ್ದಿ ಕೊಳೆಯಲ್ಲ. ಅದನ್ನೇನು ಯಾವುದೇ ಒಂದು ಕಟ್ಟಿಗೆ ಇತ್ತು ಅಂದ್ರೆ ಅದನ್ನು ಮೊದಲ ತುಂಡು ಮಾಡಿಕೊಂಡು ಅವನ್ನೊಂದು ಕಡೆ ಗುಂಪಿ ಹಾಕಿ ಅವ ಮೇಲೆ ಸ್ವಲ್ಪ ಸಗಣಿನೋ ಅಥವಾ ಆಕಳದ ಮೂತ್ರ ಅನ್ನೋದ್ರ ನೀರೊಳಗೆ ಮಿಕ್ಸ್ ಮಾಡಿ ಗೊಜ್ಜೋದ್ರಿಂದ ಏನಾಗೈತೆ ಅದು ಮೆತ್ತಗೆ ಆಗ್ತೈತಿ ಸ್ವಲ್ಪ, ಅದೇನಾಗ್ತಪ್ಪ ಅಂದ್ರೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗೈತಿ. ಆವಾಗ ಅಂಥವನ್ನು ಅರೆ ಬರೆ ಕೊಳಿತಂಥ ಇವು ತ್ಯಾಜ್ಯ ವಸ್ತುಗಳು ಗಟ್ಟಿ ಪದಾರ್ಥಗಳು ಅಂಥವನ್ನು ನಾವು ಒಂದು 6 ಇಂಚು ನೆಲಕ್ಕೆ ಹಾಕ್ಬೇಕು ಫಸ್ಟ್ ತಳ ಪದರ ಒಂದನೇ ಪದರ. ಆಮೇಲೆ ಅದಕ್ಕೆ ಸಾಧ್ಯ ಈ ಒಂದು ಇಂಚಿನಷ್ಟು ಸಗಣಿನ ನೀರೊಳಗೆ ಕಲಿಸಿ ಅದನ್ನು ಗ್ವಾತ ಅಂತ ನಾವು ಕರಿತೀವಿ, ದ್ರಾವಣ ಮಾಡಿ ಸಗಣಿ ಒಳಗೆ ನೀರಲ್ಲಿ ದ್ರಾವಣ ಮಾಡಿ 1 ಇಂಚಿನಷ್ಟು ಅದನ್ನು ಹಾಕ್ಬೇಕು, ಸಗಣಿ ರಾಡಿ ಮಾಡಿ ಹಾಕ್ಬೇಕು. ಸಗಣಿ ರಾಡಿ ಮಾಡಿ ಹಾಕ್ಬೇಕು. ತದನಂತರ ಈ ಮೊದಲೇ ಈ ಕೆಲವೊಂದಿಷ್ಟು ಹಸಿರು ತಪ್ಪಲರ್ ನಮ್ಮ ಹೊಲದಲ್ಲಿ ಸಾಕಷ್ಟು ಕಳೆ ತೆಗೆದು ಹಸಿರು ಬೆಳೆಗಳೇನಾದರೂ ಸಿಕ್ಕರೆ ಆಮೇಲೆ ಈ ಗೊಬ್ಬರ ಗಿಡದ ತಪ್ಪಲೆ ಇರ್ತೈತಿ ಆದಿರ್ಬೋದು ಅಥವಾ ಬೇಗನೆ ಕೊಳೆಯಂಥ ಕೃಷಿ ತ್ಯಾಜ್ಯಗಳು ಇರ್ಬೋದು, ಈ ಭತ್ತದ ಹುಲ್ಲು ಇರ್ಬೋದು ಅಥವಾ ಸೋಯಾಬೀನ್ ಸೊಪ್ಪು ಅಥವಾ ಹಳೆ ಹೊಟ್ಟು ಅಂಥವನ್ನೆಲ್ಲ ನಾವು ಡೈರೆಕ್ಟ್ ಗುಂಡಿಗೆ ಹಾಕ್ಬೋದು ಅಂದರೆ ಮಡಿಗೆ ಹಾಕ್ಬೋದು, ಅವನ್ನೇನು ಹೊರಗಿಟ್ಟು ಕಳಿಸುವಂಥ ಅವಶ್ಯಕತೆ ಇಲ್ಲ. ಈ ಥರ ಒಂದು 5-6 ಪದರು ಬೇರೆ ಬೇರೆ ನಮ್ಮಲ್ಲಿ ಯಾವುದ್ಯಾವ್ದು ಕಸ ಇರುತ್ತೆ, ಒಂದು ಪದರ ಆದ ತಕ್ಷಣ ಅದು ಸಗಣಿ ಜಾಸ್ತಿ ಇತ್ತಂದರೆ 2-3 ಇಂಚ್ ಸಗಣಿ ಹಾಕಿದರೂ ಅಡ್ಡಿ ಇಲ್ಲ. ಸಗಣಿ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನೇನು ಮಾಡಬೇಕು ನೀರೊಳಗೆ ಕಲಿಸಿ ದ್ರಾವಣ ಮಾಡಿ ಅದು ನಾವೇನು ಬೇರೆ ಬೇರೆ ತ್ಯಾಜ್ಯಗಳನ್ನು ಹಂತ ಹಂತದಲ್ಲಿ ನಾವು ಪದರ ಪದರ ಹಾಕೊಂತ ಹೋಗ್ತೀವಲ್ಲ, ಒಂದು ಪದರ ಆದ ತಕ್ಷಣ ನಮ್ಮ ಈ ಸಗಣಿ ದ್ರಾವಣವನ್ನು ಗೊಜ್ಜೋದ್ರಿಂದ ಅಲ್ಲೇನಾಕತಿ ಒಂದು ಕೊಳೆಯುವ ಪ್ರಮಾಣ ಜಾಸ್ತಿ ಆಗೈತಿ. ಎರೆಹುಳುಗಳು ಕೊಳೆತ ಪದಾರ್ಥವನ್ನು ಮಾತ್ರ ತಿಂತಾವೆ, ಅದು ಒಂದು ವಿಶೇಷ. ಕಳಿತ ಒಂದು ತ್ಯಾಜ್ಯ ವಸ್ತುಗಳನ್ನು ಮಾತ್ರ ತಿನ್ನೋದ್ರಿಂದ ನಾವು ಈ ಸಗಣಿ ನೀರನ್ನು ಅಲ್ಲಿ ಜಾಸ್ತಿ ಕಳೆಯುವಂಥ ಒಂದು ಪ್ರಕ್ರಿಯೆ ಭಾಳ ಶೀಘ್ರವಾಗಿ ಆಗೋದ್ರಿಂದ ನಾವು ಎರೆಹುಳ ಗೊಬ್ಬರ ಹಾಕಿದ್ರೆ ಅವು ಕಳಿತ ವಸ್ತುಗಳನ್ನು ತಿನ್ನೋದ್ರಿಂದ ನಾವು ಅತಿ ಶೀಘ್ರದಲ್ಲಿ ನಾವು ಈ ಎರೆಹುಳ ಗೊಬ್ಬರವನ್ನು ಪಡಿಬೋದು. ಹೀಗೆ ಬೇರೆ ಬೇರೆ ನಿಮ್ಮಲ್ಲಿ ಏನಾದರೂ ಕೋಳಿ ಗೊಬ್ಬರ ಸಿಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನೂ ಮಿಕ್ಸ್ ಮಾಡ್ಬೋದು, ಅಥವಾ ಈ ಗೋವಿನ ಜೋಳದ ದಂಟು ಹತ್ತಿ ಕಟ್ಟಿಗೆ ನಮ್ಮ ಬೆಳೆಗಳಲ್ಲಿ ಏನೇ ಬರ್ತೈತಿ ಒಂದೊಂದು ಪದರ ಹಾಕೊಂತ ಹೋಗಿ ಒಂದು 6-7 ಪದರ ಇರೋದೇ 2-2.5 ಫೂಟ್ ಹೈಟ್ ಇರುತ್ತೆ ಅಷ್ಟು ಮುಗಿಸೋಳು ಒಂದು 6-7 ಫೂಟ್ ನೀವು 6 ಇಂಚ್ ಹಾಕ್ತಾ ಹೋಗೋದ್ರಿಂದ ಅದು ತುಂಬ ಹೋಗುತ್ತೆ. ಒಂದು ಸಂಪೂರ್ಣವಾಗಿ ಭರ್ತಿ ಆಯಿತು ಅಂದ್ರೆ ಮಡಿ ಅದಕ್ಕೆ ಸರಿಯಾಗಿ ನೀರು ಹಾಕ್ಬೇಕು, ನಾವು ಮಡಿಗೆಲ್ಲ ನೀರು ಸಿಂಪರಣೆ ಮಾಡಬೇಕು. ಅದೇನಾಗೈತಿ ನೀವು ಭಾಳಷ್ಟು ನೀರು ಹಾಕ್ಬೇಕಾಗತ್ತೆ, ಅದೆಲ್ಲ ನೀರು ಹಿರ್ಕೊಂಡು ಮೆತ್ತಗಾಗತ್ತೆ ಎಲ್ಲ ಮಡಿ. ಒಂದು 2-3 ದಿನ ಮೆತ್ತ ಆದಮೇಲೆ ನೀವೇನು ಮಾಡಬೇಕು, 1 ಸ್ಕ್ವೇರ್ ಮೀಟರ್ ಅಂದ್ರೆ 1 ಮೀಟರ್ ಉದ್ದ 1 ಮೀಟರ್ ಆಗಲ್ಲ, ಅದಕ್ಕೆ 100 ಹುಳ ಅಂತ ಮೇಲೆ ಬಿಡ್ಬೇಕು ನಾವು ಎರೆಹುಳನ ಮೇಲೆ ಬಿಟ್ಕೊತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 10 ಮೀಟರ್ ಉದ್ದ ಇತ್ತು ಅಂದರೆ ನಾವು 1 ಮೀಟರ್ ಅಂದರೆ 1 ಕೆಜಿ ಹುಳ ಬಿಡ್ಬೇಕು, 100 ಗ್ರಾಮ್ ಮೇಲೆ ಬಿಡ್ಬೇಕು, ಕೆಳಗಲ್ಲ ಮೇಲೆ ಬಿಡ್ಬೇಕು. ಎಲ್ಲ ನೀರು ಹಾಕಿ ಮೆತ್ತಗೆ ಆದಮೇಲೆ ನೀರು ಹಾಕೊಂತ ಮೇಲೆ ಬತ್ತದುಳ್ಳು ಅಥವಾ ಗೋಣಿಚೀಲದಿಂದ ಮುಚ್ಚಿಬಿಡ್ಬೇಕು. ಆಮೇಲೆ ಪ್ರತಿ ದಿನ ನಮ್ಗನು ಬೇಸಿಗೆ ಇದ್ದರೆ 1 ದಿನಕ್ಕೆ 2 ಹೊತ್ತು, ನಾವು ನೀರು ಸಿಂಪರಣೆ ಮಾಡ್ಕೊಂತಾನೆ ಇರ್ಬೇಕು. ಸಿಂಪರಣೆ ಮಾಡ್ಬೇಕು. ಯಾಕಂದ್ರೆ ಏನಾದರೂ ತೇವಾಂಶ ಕಡಿಮೆ ಆಯ್ತು ಅಂದ್ರೆ ಈ ನಮ್ಮ ಎರೆಹುಳು ಬದುಕಂಗಿಲ್ಲ. ಹೀಗಾಗಿ ನಾವು ನೀರು ಸಂಪೂರ್ಣವಾಗಿ 60-70% ತೇವಾಂಶ ನಮ್ಮ ಮಡಿಗಳಲ್ಲಿ ಯಾವಾಗಲೂ ಕಾಯ್ಕೋಬೇಕು. ನೀರು ಸಿಂಪಡಣೆ ಹೊಡಿಬೇಕು. ತೀರು ಜಾಸ್ತಿನೇ ಆಗಬಾರ್ದು 60-70%. ಈಗ ನಾವು ಆ ಮಣ್ಣು ತೊಗೊಂಡು ನಾವು ಮುಟ್ಟಿಗೆ ಮಾಡಿದ್ರೆ ಅದು ಒಂಥರ ಉಂಡಿ ಆದಂಗೆ ಆಗ್ಬೇಕು. ಅಷ್ಟು ತೇವಾಂಶ ಅದರಲ್ಲಿ ಇರ್ಬೇಕು. ಒಂದೇಳೆ ಅದು ನೀರು ಹಾಕೋದು ಕಡಿಮೆ ಆಗ್ಬಿಟ್ರೆ ಏನಾಕೈತಿ, ಹುಳ ಸಾಯಕಂತಿರ್ತಾವೆ. ಹುಳ ಸತ್ತು ಅಂದ್ರೆ ಅದು ವಾಸನೆಗೆ ಇರ್ಬಿ ಇಂಥವೆಲ್ಲ ನೈಸರ್ಗಿಕ ಶತ್ರುಗಳು ಅಟ್ಯಾಕ್. ಅದಕ್ಕೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಏನು ಮತ್ತು ಒಮ್ಮೆ ನಾವು ತುಂಬಿದ ಮೇಲೆ ಮತ್ತೆ ಪದೇ ಪದೇ ಅದನ್ನು ತೆಗೆದು ಕಸ ಹಾಕೋದು ಮಾಡೋಂಗಿಲ್ಲ. ಕನಿಷ್ಠ ನಮ್ಮ ಒಂದು ಅಂದಾಜ ಪ್ರಕಾರ ಒಮ್ಮೆ ನಾವು ಹುಳ ಬಿಟ್ವಿ ಅಂದರೆ ನೀರು ಹಾಕ್ಕೊಂಡು ತೊಗೋದಷ್ಟೇ ಕೆಲಸ. ಮೊದಲಂಕರೆ ನಾನು ಮೊದಲೇ ಹೇಳಿದೆ, ಗುಂಡಿ ತೆಗಿಬೇಕು, ಮೇಲೆಲ್ಲ ಚಪ್ಪರ ಹಾಕಬೇಕು, ಅದು ಮಾಡಲೇಬೇಕು. ಆಮೇಲಿಂದ ಕನಿಷ್ಠ 2.5 ತಿಂಗಳ ಡಿಸ್ಟರ್ಬ್ ಮಾಡಬಾರ್ದು. 2.5 ತಿಂಗಳಾದಮೇಲೆ ಆಲ್ಮೋಸ್ಟ್ 80% ಗೊಬ್ಬರ ಆಗಿಬಿಟ್ಟಿರ್ತದೆ. 80-90% ನಾವು ಒಂದು ವಾರ ನೀರು ಹಾಕೋದು ಬಿಟ್ಬಿಡ್ಬೇಕು. ಅವಾಗ ನಾವು ನೀರು ಹಾಕೋದು ಬಿಟ್ಟ ತಕ್ಷಣ ಹುಳಗಳೆಲ್ಲ ಕೆಳಗೆ ಹೋಗ್ತವೆ. ಯಾಕಂದ್ರೆ ಕೆಳಗೆ ತೇವಾಂಶ ಇರುತ್ತೆ, ಮೇಲೆಲ್ಲ ಒಣಗಿರ್ತೈತೆ, ಡ್ರೈ ಆಗಿರ್ತೈತೆ. ಆವಾಗ ಮೇಲಿಂದೆಲ್ಲ ನಾವು ಗೊಬ್ಬರವನ್ನು ತೆಗಿಬೋದು. ಮತ್ತು ನಾವು ಮತ್ತು ಡೈಲಿ ಎಷ್ಟೆಷ್ಟು ಡ್ರೈ ಒಣಗಿರ್ತೈತೆ ಅಲ್ಲಿ ಗೊಬ್ಬರ ಎಲ್ಲ ತೆಗೆದು ಅದನ್ನು ಒಂದು ಸಾಣಿಗೊಳಗೆ ಸಾಣಿಸಿ ಹುಳ ಬೇರೆ ಮತ್ತು ಗೊಬ್ಬರ ಬೇರೆ ಮಾಡ್ಬೋದು. ಈ ಥರ ಈಗ ನಾವು 1,000 ಹುಳ ಬಿಟ್ಟಿದ್ವಿ ಅಂದರೆ ಕನಿಷ್ಠ 5-6,000 ಹುಳ 3 ತಿಂಗಳಾದಮೇಲೆ ಆಗಿರುತ್ತೆ. ಆ ಹುಳ ಜಾಸ್ತಿ ಆಗೋದನ್ನು ನಾವು ಮಾರಾಟನೂ ಮಾಡ್ಬೋದು ಬೇರೆದವ್ರಿಗೆ. ಇಲ್ಲ ಈ ಕೋಳಿಗೆ ಗೊಬ್ಬರ ಒಂದು ಆಹಾರ ಕೊಡ್ಬೋದು, ಅಥವಾ ಮೀನು ಸಾಕಾಣಿಕೆ ಇದ್ರೆ ಅವ್ರಿಗೂ ಕೊಡೋದು ಒಂದು. ಇಲ್ಲ ನಾವೇ ಬೇರೆ ಒಂದು ಗುಂಡಿಯನ್ನು ಕಸ ತುಂಬಿ ತ್ಯಾಜ್ಯ ವಸ್ತುಗಳು ಸಗಣಿ ಎಲ್ಲ ತುಂಬಿ ರೆಡಿ ಮಾಡಿಟ್ಟು ಅಲ್ಲಿ ಒಂದು ಬಿಡ್ಬೋದು. ಆ ಗೊಬ್ಬರವನ್ನು ಸಾಣಿಸಿ ಒಂದು ಪಾಲ್ತಿನ್ ಬ್ಯಾಗ್ನಲ್ಲಿ 50 ಕೆಜಿ ಬ್ಯಾಗು ಅಥವಾ 25 ಕೆಜಿ ಬ್ಯಾಗು ಅಂತ ತುಂಬಿ ನಾವು ನೆರಳಲ್ಲಿ ಅದನ್ನು ಶೇಖರಣೆ ಮಾಡ್ಬೋದು. ಎಷ್ಟು ದಿನ ಬೇಕಾದರೂ ಇಡ್ಬೋದು? 1.5 ತಿಂಗಳ ಮಟ್ಟನೂ ಇಡ್ಬೋದು. ಆಮೇಲೆ ನಾವು ಎಷ್ಟು ಸಾಧ್ಯತೆ ಅಷ್ಟು ನೆರಳೋಗಿಟ್ರೆ ಇನ್ನೂ ಜಾಸ್ತಿ ಅದರದ್ದು ಸ್ವಲ್ಪ ಒಂದು 6 ತಿಂಗಳ ಮಟ್ಟಿಗೆ ಮಾಡ್ಬೋದು. ಬಟ್ ನಮ್ಮ ಒಂದು ಸಲಹೆ ಏನಪ್ಪ ಅಂದರೆ ಎಷ್ಟು ಸಾಧ್ಯತೆ ಅಷ್ಟು ಫ್ರೆಶ್ ನಾವು ಹೊಲಕ್ಕೆ ಹಾಕೋದ್ರಿಂದ ಹೆಚ್ಚಿನ ಒಂದು ಲಾಭ ನಮ್ಮ ಬೆಳೆಗಳು ಸಿಗುತ್ತೆ. ನಾವು ಶೇಖರಣೆ ಮಾಡಿ ಒಂದು 6 ತಿಂಗಳ ಒಂದು ವರ್ಷ ಬಿಟ್ಟು ಹಾಕ್ತೇವೆ ಅಂದರೆ ಅದರದ್ದು ಶಕ್ತಿ ಕಡಿಮೆ ಇರುತ್ತೆ. ಅದರ ಇರತಕ್ಕಂಥ ಒಂದು ಜೀವಿಗಳು ಸೂಕ್ಷ್ಮ ಜೀವಾಣುಗಳಿರ್ಬೋದು ಮತ್ತು ಒಂದು ಪೋಷಕಾಂಶಗಳ ಒಂದು ಪ್ರಮಾಣ ಇರ್ಬೋದು ಅದು ಜೊತೆ ಹೆಚ್ಚು ಕಡಿಮೆ ಆಗೋ ಲಕ್ಷಣ ಇರುತ್ತೆ. ಫ್ರೆಶ್ ತೆಗೆದು ಹಾಕೋದು ಬೆಸ್ಟ್. ನಾವು 1.5 ತಿಂಗಳ ಮಟ್ಟನೂ ಇಟ್ಟು ನೀವು 45 ದಿನವರೆಗೂ ನೀವು ಶೇಖರಣೆ ಮಾಡಿ ನಮ್ಮ ಬೆಳೆಗಳಿಗೆ ಸಾಮಾನ್ಯವಾಗಿ 1 ಎಕರೆಗೆ 10 ಕ್ವಿಂಟಲ್ ಅಂದ್ರೆ 1 ಟನ್ ನಾವು ರೆಕಮೆಂಡೇಶನ್ ಮಾಡಿವೆ ಎಲ್ಲ ಬೆಳೆಗಳಿಗೆ. ಆಮೇಲೆ 1 ವರ್ಷಕ್ಕೆ ಒಂದು 10 ಕ್ವಿಂಟಲ್ 1 ಟನ್ ಹಾಕ್ಬೋದು ಎಲ್ಲ ಬೆಳೆಗೂ. ಇದು ಇನ್ನೊಂದು ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಎರೆಹುಳು ಗೊಬ್ಬರದ್ದು ನಾವು ನೇರವಾಗಿ ಬೇರಿಗೆ ಹಾಕ್ಬೋದು ಬಿತ್ತನೆ ಟೈಮ್ನಲ್ಲಿ. ಈ ಕುರ್ಗಿ ಮುಖಾಂತರ ನಾವು ಎರೆಹುಳು ಗೊಬ್ಬರವನ್ನು ಎಳೆಶೆಡ್ಡಿ ಮುಖಾಂತರ ಹಾಕ್ಬೋದು. ಹೀಗಾಗಿ ವೇಸ್ಟೇಜ್ ಈಗ ನಾವು ತಿಪ್ಪೆ ಗೊಬ್ಬರ ಮಾಡ್ತೀವಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೊಲದಾಗ ಅಲ್ಲೇ ಗುಂಪಿ ಹಾಕಿ ಬಂದುಬಿಡ್ತೀವಿ, ಅದು ಸೂರ್ಯನ ಒಂದು ಶಾಖಿ ಅದರ ಶಕ್ತಿ ಹೋಗ್ಬಿಡುತ್ತೆ. ಆಮೇಲೆ ಅದು ಸರಿಯಾಗಿ ಕಳಿತಿರಲ್ಲ, ಅದಕ್ಕೆ ಅವು ದಂಟು ಅವೆಲ್ಲ ಹಂಗೆ ಇರ್ತಾವೆ. ಅವು ದೊಡ್ಡ ಗಾಯ ಬಿಡುತ್ತೆ ಅಂದ್ರೆ ಅದು ನಮ್ಮ ಹೊಲ ಬಿಟ್ಟು ಬೇರೆದವ್ರ ಹೊಲಕ್ಕೆ ಹೋಗಿ ಬಿದ್ದಿರ್ತೀವಿ. ಅಂದರೆ ಅಲ್ಲಿ ವೇಸ್ಟೇಜ್ ಅನ್ನೋದು ಭಾಳ ಇರುತ್ತೆ. ಇಲ್ಲಿ ಅದಾಗಂಗಿಲ್ಲ. ಈಗ ಆ ಗೊಬ್ಬರವನ್ನು ನೇರವಾಗಿ ನಾವು ಒಂದು 2 ಸೆಡ್ಡಿ ಮರಕ್ಕೆ ತಾವಂದಂಗೆ ಈ ಸೋಯಾಬೀನು ಯಾವುದೇ ಬೆಳೆ ಬೆಳಿತೀವಲ್ಲ ಕುರ್ಗಿ ಮುಖಾಂತ ಬಿತ್ತೀವಲ್ಲ ಅವಾಗ ನಾವು 2 ಸೆಡ್ಡಿ ಹಿಂದೆ ಕಟ್ಕೊಂಡು ಇದನ್ನು ಹಾಕಿಬಿಟ್ರೆ ಮಣ್ಣಲ್ಲಿ ಬೆರೆತು ಮಣ್ಣಲ್ಲಿ ಮತ್ತು ನೇರವಾಗಿ ನಮ್ಮ ಒಂದು ಬೆಳೆಗಳು ಬೇರೆ ಸಿಗುತ್ತೆ. ಈ ಎರೆಹುಳು ಗೊಬ್ಬರದ ಒಂದು ಲಾಭ ಏನಪ್ಪಾ ಅಂತಂದ್ರೆ ಇದು ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ. ಇದುವರೆಗೆ ಎರೆಹುಳು ಸಾಕಾಣಿಕೆ ಈ ಕುರಿತು ಡಾಕ್ಟರ್ ಕೆಪಿ ಗುಂಡಣ್ಣನವರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು HB ರಾಮಡಗಿ. ಈಗ ಸಂಪ್ರದಾಯದ ಪದ ಹಾಡುತ್ತಾರೆ ಕೈರೊನ್ನಿಸ ಹಾಗೂ ಸಂಗಡಿಗರು. ನೆನೆಯೋಣ ಹುಲಿಗ್ಯೋ ನಡಿ ನಮ್ಮ ಹೊಲಕ ನಡಿ ನಮ್ಮ ಹೊಲಕ್ಕ ಹೋಗೋಣು ಬಾರ ಬೆಳಿ ಹೆಂಗೈತಿ ಚೊಕ್ಕ ಬಂಗಾರ ನಡಿ ನಮ್ಮ ಹೊಲಕ್ಕ ಹೋಗೋಣು ಬಾರ ಬೆಳ್ಳಿ ಹೆಂಗೈತಿ ಚೊಕ್ಕ ಬಂಗಾರ. ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ. ಕಿರಿಕಿರಿಯರೆಲ್ಲರೂ ಕಿರಿಕಿರಿ ಮಾಡದೆ ಹರುಷಾದಿ ಬಂದು ದುಡಿದೇವಾ. ಹರುಷಾದಿ ಸರಸದಿ ಭೂದೇವಿ ಸುರಿಷಾಳ, ಹರುಷಾದಿ ಸರಸದಿ ಭೂದೇವಿ ಸುರಿಷಾಳ. ಸಿರಿಮುತ್ತು ನಮ್ಮಯ ಬಾಳಲ್ಲಿ, ಸಿರಿಮುತ್ತು ನಮ್ಮಯ ಬಾಳಲ್ಲಿ. ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ. ಮಳೆರಾಯ ಬಂದ ಮಳೆಯನ್ನು ತಂದ, ಬಿಡುವಿಲ್ಲ ರೈತಗ ಹೊಲದಾಗ. ರೆಂಟಿ ಹೊಡೆಯಲು ಬೇಕು ಕಂಟಿ ಕಡಿಯಲು ಬೇಕು, ರೆಂಟಿ ಹೊಡೆಯಲು ಬೇಕು ಕಂಟಿ ಕಡಿಯಲು ಬೇಕು. ಬಿತ್ತಬೇಕು ಭೂಮಿಯ ಹದನಾಗಿ, ನಾವು ಬಿತ್ತಬೇಕು ಭೂಮಿಯ ಹದನಾಗಿ. ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ. ಹೆಂಗಳೆಯರೆಲ್ಲ ಕೂಡಿ ಬೆಳೆದಂತ ಪೈರಿಗೆ ಚರಗಾವ ಚೆಲ್ಲಲು ಸಡಗಾರ. ಹಸಿರಿನ ಸಿರಿದೇವಿಗೆ ಕುಂಕುಮ ದಾರೋತಿ, ಹಸಿರಿನ ಸಿರಿದೇವಿಗೆ ಕುಂಕುಮ ದಾರೋತಿ. ಬಾಗಿನ ನೀಡಿ ನಮಿಸೋಣ, ನಾವು ಬಾಗಿನ ನೀಡಿ ನಮಿಸೋಣ. ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ. ಬೆಳೆದಂತ ಪೈರನ್ನು ಕೊಯ್ದು ಕಣಕ್ಕೆ ಹಾಕಿ ಮೇಟಿಯ ನಾವು ನಡೆಸೋಣ. ನಾಲ್ಕು ಜೋಡೆತ್ತು ಬಣ್ಣದ ಬಾರ್ಕೋಲು, ನಾಲ್ಕು ಜೋಡೆತ್ತು ಬಣ್ಣದ ಬಾರ್ಕೋಲು. ಹಂತಿಯ ಪದಗಳ ಹಾಡೋಣ, ನಾವು ಹಂತಿಯ ಪದಗಳ ಹಾಡೋಣ. ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ. ಬೆಳ್ಳನ ಎರಡೆತ್ತ ಬೆಳ್ಳಿಯ ಬಾರ್ಕೋಲ, ಬಸವಣ್ಣ ನಿನ್ನ ಹಣಿಗೆ ಹಣೆಪಟ್ಟು, ಕರಿಯತ್ತು ಕಾಳಿಂಗ ಬಿಳಿಯತ್ತ ಮಾಳಿಂಗ, ಸರದಾರ ನೇತ್ತ ಸಾರಂಗೋ ಹುಲಿಗೋ. ತಾರತಿ ಬೆಳಗೋಣ ಭೂಮಿ ತಾಯಿಗೆ ಇಂದು ರಾಶಿ ಪೂಜೆ ಮಾಡಿ ಆರತಿಯ. ಬೆಳೆದಂತ ಧಾನ್ಯವು ವೃದ್ಧಿಯಾಗಲಿ ಎಂದು ಆರತಿ ಮಾಡೋಣ ಸಿರಿದೇವಿಗೆ, ಆರತಿ ಮಾಡೋಣ ಸಿರಿದೇವಿಗೆ, ಆರತಿ ಮಾಡೋಣ ಸಿರಿದೇವಿಗೆ. ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ, ತಾನೇ ತಂದಾನೋ ತಾನೇ ತಂದನ ತಾನೋ. ಬಂಗಾರದ ತೊಟ್ಟಿಲ ಗಿರಿಜಾಳ ದುಂಗೂರ, ಬಂಗಾರದ ತೊಟ್ಟಿಲ ಗಿರಿಜಾಳ ದುಂಗೂರ. ಶೃಂಗಾರದ ಶ್ರೀಕೃಷ್ಣಗ ಚಂದಾಗಿ ತೂಗಿರೇ ಜೋ ಜೋ, ಶೃಂಗಾರದ ಶ್ರೀಕೃಷ್ಣಗ ಚಂದಾಗಿ ತೂಗಿರೇ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ. ಸಾಧು ಶ್ರೀಗಂಧವ ತೇದು ಬಟ್ಟಲ ತುಂಬಿ, ಸಾಧು ಶ್ರೀಗಂಧವ ತೇದು ಬಟ್ಟಲ ತುಂಬಿ. ತಿಳಿ ತೀಡಿ ಹಚ್ಚಿದರ ಕಡಿಕಾಡಿ ಅಳತಾನ ಜೋ ಜೋ, ತಿಳಿ ತೀಡಿ ಹಚ್ಚಿದರ ಕಡಿಕಾಡಿ ಅಳತಾನ ಜೋ ಜೋ. ಪರಡಿಯ ಪಾಯಸ ಬಳಿದು ಬಟ್ಟ ಬಟ್ಟಲ ತುಂಬಿ ಪರಡಿಯ ಪಾಯಸ ಬಳಿದು ಬಟ್ಟಲ ತುಂಬಿ ಬಟ ಮಾಡಿ ಉಣಿಸಿದರ ಹಠ ಮಾಡಿ ಅಳತಾನ ಜೋ ಜೋ ಬಟ ಮಾಡಿ ಉಣಿಸಿದರ ಹಠ ಮಾಡಿ ಅಳತಾನ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಕೊಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತ ಕೊಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು ಚಂದ ಕಣ ಕಟ್ಟಿದರ ವಲ್ಲೆಂತ ಅಳತಾನ ಜೋ ಜೋ ಚಂದ ಕಣ ಕಟ್ಟಿದರ ವಲ್ಲೆಂತ ಅಳತಾನ ಜೋ ಜೋ ಶಾವಿಗಿ ಪಾಯಸ ಬಳಿದು ಬಟ್ಟಲ ತುಂಬಿ ಶಾವಿಗಿ ಪಾಯಸ